ಸಾಧ್ಯತೆ. ಗರಿಷ್ಠ 30, ಕನಿಷ್ಠ 20 ಡಿಗ್ರಿ ಉಷ್ಣಾಂಶ ಇರುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಲ್ಪಸಂಖ್ಯಾತರಿಗೆ ರೂಪಿಸಿದ್ದ ಕಾರ್ಯಕ್ರಮ ಪುನರಾರಂಭ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತಮಿಳುನಾಡು ಪ್ರಸ್ತಾಪಿಸಿರುವ ಜಲವಿವಾದಕ್ಕೆ ನ್ಯಾಯಾಧೀಕರಣ ರಚನೆ ಮಾಡದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರಕಟ. ಬಿಎಂಟಿಸಿ ಡೀಸೆಲ್ ಬಸ್ಗಳನ್ನು ವಿದ್ಯುತ್ ಚಾಲಿತ ವಾಹನಗಳನ್ನಾಗಿ ಪರಿವರ್ತಿಸಲು ತೈವಾನ್ ಕಂಪನಿಗಳು ಆಸಕ್ತಿ, ಸಚಿವ ಎಂಬಿ ಪಾಟೀಲ್. ಹೊಸಪೇಟೆ ಬಳಿ ರಸ್ತೆ ಅಪಘಾತ, 7 ಮಂದಿ ಸಾವು, ಹಲವರಿಗೆ ಗಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಗಳನ್ನು 103.5 FM ಹಾಗೂ 675 ಕಿಲೋ ಹರ್ಟ್ಸ್ಗಳಲ್ಲಿ. ಸಮಯ ಆಗಿದೆ ಸರಿಯಾಗಿ 6:51. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತ್ ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ, ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಭೂತಗಳ ಸಮತೋಲನ ಕಾಪಾಡುವಲ್ಲಿ ನನ್ನ ಪಾಲು, ಈ ಕುರಿತು ದಾವಣಗೆರೆ ಜಿಲ್ಲೆ ಹೆಬ್ಬಾಳ ಗ್ರಾಮದ ವಿರಕ್ತ ಮಠದಲ್ಲಿ ನಡೆದ ರೈತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಕನೇರಿ ಶ್ರೀಯವರಿಂದ ಮಾಹಿತಿ ಭಾಗ 3 ಪ್ರಸಾರವಾಗುವುದು. ರೋಗ ನಿಲ್ಲಿಸಿದ್ರೆ ಮಾಡು ಒಳ್ಳೇದು, ಅದೇನ್ ಕೆಟ್ಟಲ್ಲ, ಅಮೃತ ಅದು, ನೀವ್ ಎಷ್ಟ್ ಹಾಕಿದ್ರು ಸರಿ. ಆಮೇಲೆ ಇದೊಂದು 15 ದಿವಸಕ್ಕೆ ಒಂದು ರೌಂಡ್ ತಯಾರಾಯ್ತು, ಮತ್ತೆ ತೆಗೆದು ಮತ್ತೊಂದು ದಾರಿ ಹಾಕಿಬಿಡುದು, ಮತ್ ಇದೇ ರೀತಿ ಮಾಡು, ಹಿಂಗ್ 4-5 ಸಾರಿ ಮಾಡ್ಬೋದು ಆ ಮಾಸವನ್ನ. ಆ ಮಾಸ ಇತ್ತಲ್ಲ, ಅದನ್ನ 4-5 ಸಾರಿ ಈ ರೀತಿ ಯೂಸ್ ಮಾಡ್ಬೋದು. ಅದನ್ನ ಇರದೇ ಇದ್ರೆ ನೀವು ಒಯ್ದವ್ರಿಗೆ ಎಲ್ಲಾರು ಊರವ್ರಿಗೆ ಮಣ್ಣಾಗ ಹೋಗುದ್ ಬರ್ತೀರಿ, ಅಥವಾ ತಿಪ್ಪಿಗೆ ಹಾಕಿ ಬರ್ತೀರಿ, ತಿಪ್ಪಿಗೆ ಹಾಕ್ಬೇಡ, ಹಾಳಾಗಿ ಹೋಗ್ತಾ ಯಾವ್ದಾದ್ರು ನಾಯಿ ಬಾಯಿ ತಿಂದು ಸಾಯ್ತಾವ್ ಅದಕ್ಕೆ ಮರ ಕರ್ತಾರ. ಆಗ ಮಾಡೋದಕ್ಕಿಂತಲೂ ಈ ನೀರಿನ ಬ್ಯಾರಲ್ ನಲ್ಲಿ ಹಾಕ್ರಿ, ಬೆಸ್ಟ್ ಕೆಲಸ, ಇದಕ್ಕಿಂತಲೂ ಬೇರೆ ಏನಿಲ್ಲ. ಈ ಮಣ್ಣನ್ನ ನೀವು ಫಲವತ್ತಾಗಿ ಮಾಡಬೇಕಾಗಿತ್ತು ಅಂತಂದ್ರ ಇಂತ 1000 ಪದ್ಧತಿಗಳು ಗ್ರಾಮೀಣ ಭಾಗದೊಳಗ ಅದಾವ. ನಮ್ ನಾರಾಯಣ ರೆಡ್ಡಿ ಅವ್ರ ಒಂದ್ ಮಾತನ್ನ ಹೇಳ್ತಿದ್ರು, ಮನೆಯೊಳಗ ಅನ್ನ ಮಾಡು, ಒಂದ್ ಗಡಿಗ್ಯಾಗ ಅನ್ನ ಮಾಡಿ ಮಣ್ಣಿನ ಗಡಿಗೆ ತಗೋಬಹುದು, ಅದ್ರ ಮ್ಯಾಲ ಕಂಠಕ್ಕ ಒಂದ್ ಹಾಳಿ ಬಿಳಿ ಹಾಳಿ ಬಹಳ ಟೈಟ್ ಆಗಲ್ಲ, ಲೂಸ್ ಆಗಿ ಕಟ್ಟ್ರಿ, ಕಟ್ಟಿ ಅದನ್ನೊಂದ್ ಕೆಳದ್ ಕೆಳಗೆ ಹೋಗದ್ ಬಿಡ್ರಿ, ಇಲ್ಲಿವರೆಗೆ ಕಂಠದವರೆಗೆ ಹೋಗದ್ ನಂತರ ಅದಕ್ಕ ಯಾವ್ದೇ ದನಕರುಗಳ ಅದರ ತೊಗೊಂಡ್ ತಿಂದಿರಬಾರ್ದು, ಆ ರೀತಿ ಕಾಳಜಿ ವಹಿಸ್ರಿ. 3 ದಿನದ ನಂತರ ಅಂದ್ರೆ 72 ಗಂಟೆಗಳ ನಂತರ ಅದನ್ನ ತಕೊಳ್ರಿ, ಮ್ಯಾಗೆಲ್ಲ ಅದಕ್ಕ ಶಿಲೀಂಧ್ರ ಬಂದಿರುತ್ತ, ಬೂಸ್ಟ್ ಬಂದಿರುತ್ತಲ್ಲ, ಆ ಬೂಸ್ಟ್ ತಕೊಂಡು ಅದ್ರೊಳಗೊಂದಿಷ್ಟು ಬೆಲ್ಲದ ನೀರ್ ಹಾಕಿತ್ತು ಅಂತ, ಸಾಧ್ಯದ್ರೆ ಒಂದಿಷ್ಟು ಮಜ್ಜಿಗೆ ಬೆಲ್ಲದ ನೀರ್ ಹಾಕಿತ್ತು ಅಂತಂದ್ರ ಅದು ಶಿಲೀಂಧ್ರ ತಯಾರಾಗುತ್ತ. ಅದನ್ನ ನೀರ್ನೊಳಗೆ ಸೇರಿಸಿ ನೀವು ಹೊಲಕ್ ಬಿಟ್ರಿ ಅಥವಾ ಹಸಿ ನೆಲಕ್ಕೆ ಸ್ಪ್ರೇ ಮಾಡಿದ್ರಿ ಅಂದ್ರ ನಿಮ್ ಭೂಮಿಯೊಳಗಿರುವಂತ ವಿಷಾನು ಹೊರಟು ಹೋಗುತ್ತ, ಆಮೇಲೆ ಭೂಮಿಯಲ್ಲಿ ನೀವು ಈಗ ಏನ್ ಟ್ರಕ್ ಗಟ್ಟಲೆ ಗೊಬ್ಬರ ಹಾಕ್ತಾರಲ್ಲ ಅಷ್ಟು ಜೀವಾಣುಗಳನ್ನ ಅಷ್ಟೇ ಕೆಲಸ ಮಾಡ್ತದೆ, ಅಷ್ಟೇ ಕೆಲಸ ಮಾಡ್ತದೆ. ಆಮೇಲೆ ಇದ್ರೊಳಗೆ ನೀವು ಇನ್ನೊಂದು ಎಷ್ಟು ರಫ್ ಆಗಿ ಕೆಲಸ ಮಾಡ್ಬೇಕಾಗಿತ್ತು ಅಂದ್ರೆ ಈ ದನಗಳಿಗೆ ಬುಸ್ಸ ಆಗ್ತದಲ್ಲ ಗೋಧಿ ಬುಸ್ಸ, ಕೆಳಗಡೆ ಏನ್ ಮಾಡ್ರಿ ಒಂದು ಚೀಲ ಹಾಸ್ರಿ, ಗೋಣಿ ಚೀಲ ಹಾಸಿ ಅದ್ರ ಮೇಲೆ ಬುಸ್ಸ ಹಾಸ್ರಿ, ಹಾಸಿ ನೀರೇನ್ ತಯಾರು ಮಾಡಿರಲ್ಲ ಇದನ್ನ ಸಿಂಪರಣೆ ಮಾಡಿ, ಒಂದ್ 4 ಇಂಚ್ ಹಾಕೋದು ಸಿಂಪರಣೆ ಮಾಡೋದು, ಮತ್ ನಾಲ್ಕಿಂಚ್ ಹಾಕೋದು ಮತ್ತೊಂದಿಷ್ಟು ಸ್ಪ್ರೇ ಮಾಡೋದು, ಮತ್ ನಾಲ್ಕಿಂಚ್ ಹಾಕೋದು ಸ್ಪ್ರೇ ಮಾಡೋದು, ಇಷ್ಟೆಲ್ಲ ಮಾಡಿ ಮುಚ್ಚಿಟ್ಬಿಟ್ರು ಒಂದ್ 8 ದಿವಸ ಅದು ಉಬ್ಬುತ್ತೆ. ಅದನ್ನ ದನಗಳಿಗೆ ಹಾಕಿದ್ರು ಸಹಿತ ಹೆಚ್ಚು ಹಾಲು ಕೊಡ್ತಾವ ದನಗಳು. ಅದನ್ನ ನೀವು ಒಂದ್ ವೇಳೆ ನೀರೊಳಗ ಹಾಕಿ ಅಥವಾ ಅದನ್ನ ಬೇರೆ ಗೊಬ್ಬರ ಜೊತೆ ಸೇರಿಸಿ ಹೊಲಕ್ ಹಾಕಿದ್ರಿ ಅಂತಂದ್ರ ಹೊಲದೊಳಗ ಭೂಮಿಯೊಳಗ ಜೀವಾಣುಗಳನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚು ಮಾಡುತ್ತೆ. ಅದಕ್ಕೆ ಅವ್ರು ಇಂಡಿಜಿನಸ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರೀತಿದ್ರು, ಐಎಂಒ ಅಂತ, ಇಂಡಿಜಿನಸ್ ಮೈಕ್ರೋ ಆರ್ಗ್ಯಾನಿಸಮ್. ಇದು ಒಂದೇ ಅಲ್ಲ, ಇಂಥ ಬೇರೆ ಬೇರೆ 18 ಪ್ರಕಾರಗಳನ್ನ ನೀವು ಮಾಡಬಹುದು ನಿಮ್ಮದೇ ಆದಂತ ಅನುಭವದಿಂದ. ಎಲ್ಲಾರು ತಪ್ಪಿದ್ರೆ ಅಂದ್ರೆ ಜೀವ ಹೋಗತ್ತೆ ನಿಮ್ಗೆ ಇನ್ನೊಂದು ಹೇಳ್ತೇನೆ. ಯಾಕಂದ್ರ ಆ ಶಿಲೀಂಧ್ರಗಳನ್ನ ಅವ್ರು ಬಹಳ ಡೇಂಜರಸ್ ಇರ್ತಾವ, ಅವ್ನ್ ಬಹಳ ಕಾಳಜಿಯಿಂದ ಮಾಡ್ಬೇಕು. ತಪ್ಪಿ ನಿಮ್ ಮೂಗ್ನ್ಯಾಗ ಹೋದು ಹೊಟ್ಟೆ ಹೋದು ಅಂದ್ರ ನಿಮ್ಗೇನ್ ಬೇಕಾದನ್ ಮಾಡೋ ಸಾಧ್ಯತೆ ಇರುತ್ತೆ. ಆದ್ರೆ ಅವ್ರ ಜೊತೆ ಯಾವಾಗ್ಲೂ ವ್ಯವಹಾರ ಮಾಡಾಗ ಮೂಗು ಕಟ್ಕೊಂಡು ಕಣ್ಣು ಕಿವಿಗಳನ್ನ ಎಲ್ಲ ಸುರಕ್ಷಿತವಾಗಿ ಇಟ್ಕೊಂಡು ಕೈಗಳನ್ನು ಸಹಿತ ಆಮೇಲೆ ಸ್ವಚ್ಛವಾಗಿ ತೊಳ್ಕೊಂಡು ನೀವು ನಿಮ್ಮ ಊಟ ಪಾಠ ಎಂತ ವಿದ್ಯುತ್ತನ್ ಮಾಡಿ ಸ್ನಾನ ಮಾಡ್ಬೇಕು ಇದೆಲ್ಲ ಮಾಡಿದ ನಂತರ ಹಾ ಲಂಗ್ಸ್ ಫೇಲ್ಯೂರ್ ಆಗುತ್ತೆ, ಏನ್ ಬೇಕಾದಾಗತ್ತೆ ನಿಮ್ಗೆ ಹೇಳ್ತೇನೆ. ಆದ್ರೆ ಕಾಳಜಿಯನ್ನು ಮಾಡಿ. ಇಂತ 100 ಪದ್ಧತಿಗಳಿವೆ ಮಣ್ಣನ್ನ ಇದು ಮಾಡುವ ಸಲ ಫಲವತ್ತತೆಗೊಳಿಸುವ ಸಲುವಾಗಿ ಮಣ್ಣಿಗೆ ಕಾಲ್ಗೈ ಮಾಡೋದು. ಈ ಸಾರಿ ಏಕದಲ್ಲ ಧಾನ್ಯ ಬಿತ್ತಿದ್ವಿ ಅಂದ್ರೆ ಮುಂದಿನ ಸಾರಿ ದ್ವಿದಳ ಧಾನ್ಯ ಬಿತ್ತೋದು ಅಥವಾ ಮಿಶ್ರ ಬೆಳೆಗಳನ್ನ ತಗೊಳ್ಳೋದು. ಒಂದ್ ಯಾವ್ದಾದ್ರು ಬಿತ್ತಿದ್ದೀವಿ ಅಂದ್ರೆ ಈ ಕಡೆ ಒಂದು ಈ ಕಡೆ ಒಂದು 2 ಅಕ್ಕಡಿ ಬೇರೆ ಬೇರೆ ಹಾಕೋದು. ಇವೆಲ್ಲವುಗಳು ಸಹಿತ ಮಣ್ಣನ್ನ ಫಲವತ್ತಾಗಿಸುವಂತ ಬೇರೆ ಬೇರೆ ವಿಧಾನಗಳು. ಇವು ಯಾವ ದೇಶದವರು ಕೊಟ್ಟದ್ದಲ್ಲ, ಇವೆಲ್ಲವೂ ನಮ್ಮ ದೇಶಕ್ಕ ನಮ್ಮ ಹಿರಿಯರೇ ಕೊಟ್ಟಂತವ್ರು. ನಾವು ಈ ಹಿರಿಯರ ಮಾತು ಕೇಳಲ್ಲಿವಿ, ನಮಗ್ ತಿಳಿದದ್ದನ್ನ ಮಾಡಲ್ಲಿವಿ, ಯಾರ ಬಂದ್ ಏನಾರ ಹೇಳ್ತಾರ ಅವ್ರು ಹೇಳಿದ್ದನ್ ಮಾಡ್ತೀವಿ, ಇದ್ದದ್ದನ್ನ ಮಾಡ್ಕೊಂಡು ದೊಡ್ಡ ದೊಡ್ಡ ಗಿಡಗಳು ನೋಡಿ ಹಗ್ಗ ಕಟ್ಕೊಂಡು ಜೋತ್ ಬೀಳ್ತೀವಿ. ಯಾಕಂದ್ರೆ ಸಾಲ ಬಹಳ ಆತ್ರಿ ನಮ್ದು. ಮತ್ತ ಆಗ್ದೆ ಏನ್ ಮಾಡುತ್ತ ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ಅದೇ ಆಗೋದಲ್ಲ. ಅದಕ್ಕ ಮಣ್ಣನ್ನ ಫಲವತ್ತಾಗಿಸ್ಬೇಕು. ಇದು ಮಣ್ಣು ಒಂದು ರಿಪೇರಿ ಆತು ಅಂತಂದ್ರೆ ಅದು ನೀರನ್ನ ರಿಪೇರಿ ಮಾಡ್ತದೆ, ಗಾಳಿಯನ್ನು ರಿಪೇರಿ ಮಾಡ್ತದೆ, ಅದರಿಂದ ಊರ್ಜಾನು ಅನ್ನದಾತ ಆಗ್ಬೇಕಾದಂತ ರೈತ ಊರ್ಜಾದಾತ ಆಗ್ತಾ. ಈಗ ಬರೇ ಹೊಟ್ಟಿ ಬೇಕಾಗುವಂತ ಅನ್ನದ ಸಲುವಾಗಿ ನಾವೆಲ್ಲ ಬೆಳಿಬೇಕಂತಿಲ್ಲ, ನಾವು ಬೆಳೆದಂತ ಬೆಳೆಗಳಿಂದ ಈಗ ನಾವು ಇಥೇನಾಲ್ ಸಹಿತ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ಬೆಳೆಗಳಿಂದ ಇಥೇನಾಲ್ ಅನ್ನ ಬೆಳಿಲಿಕ್ಕೆ ಮಾಡ್ಲಿಕ್ಕೆ ಬರ್ತದೆ. ಬರೀ ಕಬ್ಬಿನಿಂದ ಇಥೇನಾಲ್ ಅಂತ ಅಲ್ಲ, ಬೇಕಾದ ಧಾನ್ಯಗಳಿಂದ ಇಥೇನಾಲ್ ಮಾಡಿ ನಮಗೆ ಬೇಕಾಗುವಂತ ಇಂಧನವನ್ನ ನಾವು ತಯಾರು ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಅಕ್ಕಿಯಿಂದ ಆಗ್ಯದ, ಜೋಳದಿಂದ ಮಾಡ್ತಾರ, ರಾಗಿಯಿಂದ ಮಾಡ್ತಾರ, ಯಾವ ಬೇಕಾದ್ರಿಂದ ಮಾಡ್ಕೊಳ್ಲಿಕ್ ಬರ್ತದೆ. ಅದಕ್ಕ ಇಷ್ಟೆಲ್ಲ ಮಾಡ್ಬೇಕಾಯ್ತು ಅಂತಂದ್ರ ಮನೆಯೊಳಗ ಒಂದ್ ನಾಟಿ ಹಸು ಇರಬೇಕಾದತ್ತ ಅವಶ್ಯ. ಎಲ್ಲ ಹೇಳಿ ಎಲ್ಲಿಗೆ ಬಂದಿವಿ ಅಂತಂದ್ರ ಮೂಲ ಅಲ್ಲಿಗೆ ಬರ್ಬೇಕಲ್ಲ. ಮನೆಯೊಳಗ ಒಂದ್ ಹಸು ಇರ್ಲಿಲ್ಲ ಅಂದ್ರೆ ಅದಕ್ಕ ರೈತನ ಮನೆ ಅನ್ನೋದು ಹೆಂಗ? ಒಂದ್ ಯಾವ್ದಾದ್ರು ಆಫೀಸ್ ಅಂತಂದ್ರೆ ಆಫೀಸ್ ನೊಳಗ ಕಬಾರ್ಡ್ ಇರ್ಬೇಕು, ಟೇಬಲ್ ಇರ್ಬೇಕು, ಕುರ್ಚಿ ಇರ್ಬೇಕು, ಪೆನ್ ಇರ್ಬೇಕು, ಪೆನ್ಸಿಲ್ ಇರ್ಬೇಕು, ರಬ್ಬರ್ ಇರ್ಬೇಕು, ಫೈಲ್ಸ್ ಗಳು ಇರ್ಬೇಕು. ಹಿಂಗಿದ್ರೆ ಅದಕ್ಕೆ ಆಫೀಸ್ ಅಂತ ಕರೀತಾರೆ. ರೈತನ ಮನೆ ಅಂದ್ರೆ ಏನಪ್ಪಾ? ರೈತನ ಮನೆ ಅಂದ್ರೆ ರೈತನಿಗೆ ಬೇಕಾಗುವಂತ ಪರಿಕರಗಳು ರೈತನ ಮನೆಯೊಳಗೆ ಇರ್ಬೇಕು. ರೈತ ಅಂದ್ರೆ ಏನು? ರೈತನ ಮನೆ ಇರ್ಬೇಕು. ರೈತನ ಮನೆಯೊಳಗ ಒಂದು ಕೊಟ್ಟಿಗೆ ಇರ್ಬೇಕು, ಕೊಟ್ಟಿಗೆಯಾಗಿ 2 ದನಗಳು ಇರ್ಬೇಕು, ಮನೆ ಮುಂದೆ ಒಂದು ನಾಯಿ ಇರ್ಬೇಕು. ನಾಯಿನ ಎಲ್ಲರ ಮನೆಗ ನಾಯಿನ ವಿದೇಶಿ ನಾಯಿ ತಂದು ತಿಂಗಳಿಗೆ 20,000 ಖರ್ಚು ಮಾಡೋ ಕಂಪನಿ ಐತಿ, ಅದನ್ನ ಸಾಕಷ್ಟು ಮನೆ ಬೇಕು ಸಾಕ್ಲಕ್ಕಂತಾರೆ. ಮನೆಯೊಳಗ ಹಸು ಇರ್ಬೇಕು ಇಷ್ಟು ಮಾತ್ರ. ಆಮೇಲೆ ಯಾರ ಮನೆಯೊಳಗೆ ಎಷ್ಟು ಹಸುಗಳು ಇರ್ತಾವ ಅಷ್ಟವ ಶ್ರೀಮಂತ. ಯಾರ ಮನ್ಯಾಗ ಹಸು ಅದಾವಲ್ಲ, ಹಸುಗಳ ಜೊತೆ ಯಾರ್ದು ಪ್ರೇಮ ಐತಲ್ಲ ಮನೆ, ಅವ್ರ ಮನೆಯೊಳಗ ಒಟ್ಟ ಜಗಳ ಅಂದ್ರೆ ಆಗುದಿಲ್ಲ ನೋಡ್ರಿ. ನಾನ್ ಪ್ರಯೋಗ ಮಾಡಿದೆ, ಅವ್ರ ಮನೆಯೊಳಗ ನಕಾರಾತ್ಮಕ ವಿಚಾರಗಳು ಬರೋದಿಲ್ಲ. ಹಸುವಿನ ಜೊತೆ ಪ್ರೇಮದಿಂದ ಇರ್ಬೋದು, ಹಸುವಿನ ಬಳಕೆಯನ್ನು ಚೆನ್ನಾಗಿ ತನ್ನ ಭೂಮಿಗಾಗಿ ಮಾಡ್ಕೊಳ್ಳುವಂತವ್ರು. ಹಸು ಅಂದ್ರೆ ಏನು ಹಾಲು ಕೊಡುದೇ ಇರ್ಬೇಕಂತ ಹಿಂಗೇನಿಲ್ಲ. ಮುದ್ರೆ ಕೊಟ್ಟರು ಸಾಕು, ಸಗಣಿ ಕೊಟ್ಟರು ಸಾಕು. ಸಗಣಿಯಿಂದ ಏನು ಇಲ್ಲಂದ್ರೆ ಒಂದು 50 ಪದಾರ್ಥಗಳನ್ನ ಮನೆಯೊಳಗೆ ಮಾಡ್ಕೊಳ್ಳಿಕ್ ಬರ್ತೈತಿ. ಮೂತ್ರದಿಂದ ಒಂದು 20-25 ಪ್ರಕಾರದ ಔಷಧಿಗಳನ್ನ ತೈಲಗಳನ್ನ ಮಾಡ್ಕೊಳ್ಳಿಕ್ ನಿಮಗ್ ಬರ್ತದ. ಮಜ್ಜಿಗೆ ಒಂದ್ ವೇಳೆ ಹಾಲು ಕೊಡ್ತಿತ್ತು ಅಂತಂದ್ರ ಮಜ್ಜಿಗೆ ದಿನಾಲೂ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿದ್ರಂತಂದ್ರ ನಿಮ್ಗೆ ಯಾವುದೇ ಮೂತ್ರ ಹರಳುಗಳಾಗೋದಿಲ್ಲ, ಮೂತ್ರಿ ಹರಳಿದ್ದು ಅಂತಂದ್ರ ಅದರಲ್ಲಿ ಸೈಂಧವ ಲವಣ ಹಾಕೊಂಡು ದಿನಾಲು ಮಜ್ಜಿಗೆ ಕುಡಿದ್ರು ಒಂದು ತಿಂಗಳದಾಗ ಆ ಮೂತ್ರದ ಹರಳುಗಳು ಕರಗಿ ಹೋಗ್ತಾವ. ಆಮೇಲೆ ದಿನಾಲು ಮಜ್ಜಿಗೆ ಕುಡಿದ್ರು ಒಂದು ಗ್ಲಾಸ್ ಅಂದ್ರ ಈ ಅಪಚನ ಮತ್ತು ಕುಪೋಷಣ ಅಂತ ಏನದಾವ ಅದು ತಾನೇ ದೂರ ಆಗ್ತದ. ದಿನಾಲು ಮಜ್ಜಿಗೆ ಕುಡಿದ್ರಿ ಅಂತಂದ್ರ ನಿಮ್ಮ ಎಲುಬುಗಳು ಗಟ್ಟಿ ಆಗ್ತಾವ, ಕ್ಯಾಲ್ಸಿಯಂ ಐತಲ್ಲ ಅದರೊಳಗ, ಅದರಿಂದಾಗಿ ರಕ್ತದ ಉತ್ಪಾದನೆ ಚಲೋ ಆಗ್ತದೆ ಶರೀರದ. ತಾಯಂದಿರದಂತರೂ ಈ ರಕ್ತಹೀನತೆ ಅಂತಕ್ಕಂತ ಒಂದು ಸಮಸ್ಯೆ ಅಂತ ಎನಿಮಿಯಾ ಅಂತ ಕರೀತಾರೆ, ಆ ಎನಿಮಿಯ ದೂರ ಆಗ್ಬೇಕಾಗಿತ್ತು ಅಂದ್ರೆ ತಾಯಂದ್ರು ದಿನಾಲು ಮಜ್ಜಿಗೆ ಕುಡಿಬೇಕು. ಅದಕ್ಕಿಂತಲೂ ದೊಡ್ಡ ಔಷಧನೇ ಇಲ್ಲ, ಮಜ್ಜಿಗೆ ಕುಡಿಬೇಕು ಯಾವಾಗ. ಆಮೇಲೆ ತುಪ್ಪ ಇದ್ದು ಅಂತಂದ್ರ ಒಂದ್ ಎರಡೆರಡು ಹನಿ ರಾತ್ರಿ ಮಲ್ಕೊಳಕ್ ಮೂಗ್ನಾಗ ಹಾಕೊಂಡ್ರೆ ಅಂತಂದ್ರೆ ನಿದ್ದೆ ಬಹಳ ಚಲೋ ಬರ್ತದೆ ನಿಮಗೆ. ಈ ನಿದ್ರೆ ಮಾತ್ರ ತಗೊಳ್ಳೋ ಅವಶ್ಯಕತೆ ಕೊಡುದಿಲ್ಲ, ಅಷ್ಟು ಚೆನ್ನಾಗಿ ನಿದ್ರೆ ಬರ್ತೈತೆ. ಆಮ್ಯಾಗ ಅದನ್ನ ಮೂಗ್ನಾಗ ಹಾಕೊಂಡ್ರಿ ಅಂತಂದ್ರ ಈ ಅರ್ಧ ತಲೆ ಹೊಡಿದು ಅಂತ ಏನಂತೀವಲ್ಲ ಅರ್ನೋವು ಅರ್ಧ ತಲೆ ನೋವು ಅಂತೀವಲ್ಲ ಅದು ನಿಂತು ಹೋಗ್ತದೆ. ಆಮೇಲೆ ಸೈನಸ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಕಡಿಮೆ ಆಗ್ತದೆ, ಇಲ್ಲಿ ಮಾಂಸ ಬೆಳೆದಿರುತ್ತೆ ಮೂಗ್ನಾಗ ಅದು ಕಡಿಮೆ ಆಗ್ತದೆ. ಈ ತುಪ್ಪ ಹಾಕೊಂಡ್ರಿ ಅಂತಂದ್ರೆ ಕಿವಿ ಸೋರ್ತಾವಲ್ಲ ಅದು ನಿಂತು ಹೋಗ್ತದೆ, ಒಂದು ವಾರದಾಗ ಕಿವಿ ಸೋರು ನಿಂತು ಹೋಗ್ತದೆ. ಆಮೇಲೆ ಈ ಮೂಗ್ನೊಳಗೆ ತುಪ್ಪ ಹಾಕೊಂಡ್ರಿ ಅಂತಂದ್ರ ಈ ಬ್ರೇನು ಅದ್ರ ಸುತ್ತಮುತ್ತ ಎಲ್ಲಾದ್ರೂ ಗಂಟುಗಳಾಗ್ತಿತ್ತು ಅಂದ್ರ ಟ್ಯೂಮರ್ಸು ಅವು ಕರಡ್ಲಕ್ ಶುರು ಆಗ್ತಾವ ಸಾವಕಾಶ. ಮೂಗ್ನೊಳಗೆ ತುಪ್ಪ ಹಾಕೊಂಡ್ರೆ ಎಲ್ಲೋಕ್ಕಿಂತ ದೊಡ್ಡ ಲಾಭ ತಾಯಂದಿರಿಗೆ. ಯಾವ ಲಾಭ? ಈ ಹಬ್ಬಗಳೇನದಾರಲ್ಲ ಇವ್ರು ರಾತ್ರಿ ಏನ್ ಬರಕಿ ಹೊಡಿತಾರಲ್ಲ ಅದ್ ನಿಂತು ಹೋಗ್ತೈತೆ, ಸಹಿಸ್ಕೋಬೇಕಾಗ್ತೈತಲ್ಲ ಅದಕ್ಕಿಂತಲೂ ಮೂರ್ ನೂರ ಹನಿ ತುಪ್ಪ ಹಾಕ್ಬಿಡ್ರಿ ಇವ್ರ ಬರಕ್ಕೆ ತಾವೇ ನಿಂತು ಹೋಗ್ಬಿಡ್ತಾರೆ. ಆಮೇಲೆ ತುಪ್ಪ ಹಳೇದಾದಷ್ಟು ಅದರಲ್ಲಿ ಔಷಧೀಯ ಗುಣಧರ್ಮ ಹೆಚ್ಚಾಗತ್ತ, ಫುಡ್ ಪ್ರಾಪರ್ಟಿ ಕಡಿಮೆ ಆಗ್ತದೆ. ಒಂದ್ ತಿಂಗಳಿಗಿಂತಲೂ ಹೆಚ್ಚಾವುದಿ ನಂತರ ತುಪ್ಪ ತಿನ್ನಬಾರ್ದು, ತುಪ್ಪ ಕಾಯುಷ್ಯ ಒಂದ್ ತಿಂಗಳು ತಿನ್ನೋ ಸಲುವಾಗಿ. ಔಷಧ ಸಲುವಾಗಿ ಎಷ್ಟು ದಿವಸ ಇಡ್ತೇನೆ ಅಷ್ಟು ದಿವಸ ಒಳ್ಳೇದು, ಎಷ್ಟು ಹೇಳಿದ್ರು ಕಡಿಮೆನೆ ಅದ್ರ ಬಗ್ಗೆ. ನಾವು ರೈತರಾದಂತವ್ರು ಈ ರೀತಿ ನಮ್ಮ ಮಣ್ಣನ್ನ ನೀರು ಗಾಳಿ ಎಲ್ಲವುಗಳನ್ನ ಸುಧಾರಣೆ ಮಾಡ್ಬೇಕಾಗಿತ್ತು ಅಂದ್ರೆ ಮಣ್ಣಿನಿಂದ ಆರಂಭ ಮಾಡ್ಬೇಕು, ಮಣ್ಣನ್ನ ತಿದ್ದೋದಕ್ಕೆ ಹಸಿವಿನಿಂದ ಆರಂಭ ಮಾಡ್ಬೇಕು ಅಂತ ಹೇಳ್ತಾ ತಾವೆಲ್ಲರೂ ಬಹಳ ಮಂದಿ ಬಂದಿರಿ. ಕೆಲವು ಮಂದಿ ಹೌದು ಇವರೆಲ್ಲ ಹೇಳುದು ಖರೆ ಐತಿ, ಇವೆಲ್ಲ ನಮ್ ಕೈಯಿಂದ ಆಗು ಮಾತಲ್ಲ ಅಂತ ಪಕ್ಕ ನಿರ್ಧಾರ ಮಾಡಿದವರು ಕೆಲವು ಮಂದಿ ಅದಾರ. ಇದೆಲ್ಲ ಸರಿ ಐತಿ ಆದ್ರೆ ನಮ್ಗೇನ್ ಆಗು ಮಾತಲ್ಲ ಅನ್ನೋರು ಕೆಲವು ಮಂದಿ ಅದಾರ. ಮತ್ ಹಿಂಗಿದ್ದಾಗ ನೀವ್ ಯಾಕೆ ಬರ್ತೀರಿ ಇಷ್ಟು ಬರ್ತಿದ್ದವ್ರು ಅಂತ ನನಗೊಂದು ಊರಾಗ ಕೇಳಿದ್ರು. ನಿಮ್ಗೆ ಇವ್ರದ್ದು ಎಲ್ಲರೂ ಮನಸ್ಸಿನಾಗ ಏನೇನ್ ನಡೀತಾವ ಗೊತ್ತೈತಿ, ಮತ್ತೆ ಇಷ್ಟು ಗೊತ್ತಿತ್ತು ಸುಮ್ಮನೆ ಯಾಕೆ ಕಷ್ಟಪಟ್ಟು ಇಲ್ಲಿ ತನ ಬರ್ತೀರಿ. ನಾ ಹೇಳಿದವ್ರಿಗೆ ಬೀಜ ಬಿತ್ತು ನಮ್ ಕೆಲಸ, ಅವು ಈಗಲೇ ಕೆಲವೊಂದು ಚಲೋ ಇದ್ದು ಮಳಿ ಪಳಿ ಬಿದ್ದು ಅನುಕೂಲ ವಾತಾವರಣ ಆತಂದ್ರ ಬೇಗ ಬೆಳಿ ಬರ್ತಾವು. ಇನ್ ಕೆಲವೊಂದು ಬೀಜ ಬಿದ್ದಿತ್ತು ಅಂದ್ರೆ ಮುಂದ್ ಯಾವಾಗ ನಾಲ್ಕಾರು ತಿಂಗಳ ನಂತರ ಮಳೆ ಬಂತು ಏನಾರ ಆತಂದ್ರ ಎದ್ರ ಹೇಳ್ತಾವ್ ಇರ್ಲಿಕ್ಕೆ ಸುಟ್ಟರ ಹೋಗ್ತಾವ. ಖರೆ ಬಿತ್ತದ್ ನಮ್ ಕೆಲಸ ಬಿತ್ತಿ ಬಿಡೋದಪ್ಪ ಏನಾಗ್ತದೆ ಆಗ್ತದೆ. ಇದಕ್ಕಿಂತ ದೊಡ್ಡ ಲಾಭ ಮತ್ತೇನೈತಿ? ಸಾಧು ಸೆ ಸಾಧು ಮಿಲೇ ತೋ ದೇಲೆ ದೋದೋ ಬಾತ್, ಗದೆ ಸೆ ಗದೆ ಮಿಲೇ ತೋ ದೇಲೆ ದೋದೋ ಲಾತ್. ಇದ್ರ ಅರ್ಥ ಹೇಳ್ತೇನೆ ನೀವು ಮಹಾತ್ಮರಿಗೆ ಒಬ್ಬ ಮಹಾತ್ಮ ಭೇಟಿ ಆದ್ನಂತಂದ್ರ ಒಂದೆರಡು ಮಾತುಗಳನ್ನ ಕೊಡಕ ತಗೊಳಕ್ ಆಕೈತಂತ. ಕಟ್ಟಿ ಕಟ್ಟಿ ಭೇಟಿ ಆದು ಅಂತಂದ್ರ ಎರಡು ಒಂದ್ ಬಂದ್ ವಾತ್ ಮನೆಗೆ ಹೋಗ್ತಾವ. ತಿಳಿತಿಲ್ಲ ಎಲ್ಲರೂ ಆರೋಗ್ಯನೂ ಒಳ್ಳೇದಾಗ್ಬೇಕು. ಎಲ್ಲರ ಮನೆಯೊಳಗಿಂದ ಈಗೇನ್ ನೀವು ದಿನ ಟ್ಯಾಬ್ಲೆಟ್ ತಗೊಳ್ಳೋರ್ ಮನಿ ಅದಾವಲ್ಲ ಅವು ಕಡಿಮೆ ಆಗ್ಬೇಕು. ಮಾತ್ರೆಗಳನ್ನ ತಗೊಳ್ಳದೆ ಬದುಕುವವ್ರ ಮನೆಗಳ ಸಂಖ್ಯೆ ಹೆಚ್ಚಾಗ್ಬೇಕು ಅನ್ನೋದು ಇವ್ರದೆಲ್ಲ ಕಾರ್ಯಕರ್ತರದ ಒಂದು ಇಚ್ಛೆ. ಅದಕ್ಕಂತ ನಿಮ್ಗೆ ಆಗ್ಲೇ ಹೇಳಿದ್ರಲ್ಲ ಇದು ಗೋಕೋಪ ಅಮೃತ. ಇದನ್ನ ಹೆಂಗ್ ತಯಾರು ಮಾಡ್ಯಾರ ಗೊತ್ತೈತೆ ನಿಮ್ಗ? ಹಸು ಕರು ಹಾಕಿದ ಕೂಡ್ಲೇನ ಮೊದಲನೇ ಸಗಣಿ ಅಂತ ಏನ್ ಬರ್ತೈತೆ ಹೊರಗ, ಆ ಸಗಣಿ ಮ್ಯಾಲಿನ ಮೇಲೆ ತಕ್ಕೊಂಡು ಅದರೊಳಗಿರುವಂತ ಅವಾತೀಯ ಜೀವಾಣುಗಳನ್ನ ಸೆಪರೇಟ್ ಮಾಡ್ತಾರೆ. ಇದು ಒಂದು ಪದ್ಧತಿ ಐತಿ ಇದನ್ನ ಸೆಪರೇಟ್ ಮಾಡುದು. ಅದನ್ನ ಒಂದು ಸ್ವಚ್ಛವಾದಂತ ಪಾತ್ರೆಯೊಳಗೆ ಹಾಕಿ ಅದಕ್ಕೆ ಬೇಡಾದಂತ ಅಂಶಗಳು ಹೋಗುವ ಸಲುವಾಗಿ ಮತ್ತೊಂದು ಪಾತ್ರೆಯೊಳಗೆ ನೀರು ತುಂಬಿಟ್ಟು ಒಂದು ಪೈಪ್ ಇಟ್ಟು ಅದಕ್ಕೆ ಆ ದ್ರವ ಹೋಗ್ಬೇಕು. ಆದ್ರೆ ಅವಾಂಛಿತವಾದಂತ ಘಟಕಗಳೆಲ್ಲ ಹೋಗಿ ಅವಾತೀಯ ಜೀವಾಣುಗಳು ಮಾತ್ರ ಇದ್ರೊಳಗೆ ಉಳಿಬೇಕು. ಆ ಅವಾತೀಯ ಜೀವಾಣುಗಳು ಸುಮಾರು 800-1200 ಪ್ರಕಾರದ ಜೀವಾಣುಗಳು ಇದರೊಳಗೆ ಅದ. ಅವು ಕೆಲವೊಂದು ಎನ್ ಪಿ ಕೆ ಅಂತ ಕೆಲಸ ಮಾಡ್ತಾವ, ನೈಟ್ರೋಜನ್ ಪೊಟ್ಯಾಶು ಆಮ್ಯಾಗ ಡಿಎಪಿ ಇತ್ಯಾದಿ ಗೊಬ್ಬರಗಳಂತ ಏನದ ಅವುಗಳ ಕೆಲಸ ಮಾಡುವಂತ ಜೀವಾಣುಗಳು ಕೆಲವೊಂದು. ಅಂದ್ರೆ ಕೆಲವೊಂದು ಗ್ರೋತ್ ಪ್ರಮೋಟರ್ಸ್ ಅಂತ ಅಂದ್ರ ಬೆಳವಣಿಗೆಯನ್ನ ಮಾಡೋದಕ್ಕೆ ಬೇಕಾಗುವಂತ ಜೀವಾಣುಗಳು ಇದರೊಳಗದವು. ಇನ್ನ ಕ್ರಿಮಿನಾಶಕಗಳು ಕೀಟನಾಶಕಗಳು ಅಂತ ಹೇಳಿ ಕೆಲಸ ಮಾಡುವಂತ ಜೀವಾಣುಗಳು ಇದ್ರೊಳಗದವು. ಅಂದ್ರೆ ಬೆಳೆಗೆ ಏನಾದ್ರೂ ರೋಗ ಬಂದ ತಕ್ಷಣ ಮೆಸೇಜ್ ಹೋಗ್ತೈತಿ ಬೆಳೆಯಿಂದ ಕೆಳಗೆ ಭೂಮಿಯೊಳಗೆ. ಮೆಸೇಜ್ ಹೋಗ್ಕೊಳ್ಳಿ ಅಲ್ಲಿ ಸೂಕ್ತವಾಗಿರುವಂತ ಈ ಜೀವಾಣುಗಳು ತಕ್ಷಣ ಜಾಗೃತ ಆಗಿ ಆ ಬೆಳೆಯ ರೋಗ ಮತ್ತು ಕೀಡುಗಳನ್ನು ನಿಯಂತ್ರಿಸುವುದಕ್ಕಾಗಿ ಏನೇನ್ ಬಿಡಬೇಕಲ್ಲ ಅದನ್ನ ಬಿಡಕ್ ಶುರು ಮಾಡ್ತದೆ. ಆಮೇಲೆ ಬೆಳೆಯಲ್ಲಿ ಏನು ಕೀಟಾಣುಗಳು ಹುಟ್ಕೊಂಡವಲ್ಲ ಆ ಕೀಟಾಣುಗಳನ್ನು ಕೊಲ್ಲೋದಕ್ಕೆ ಎಂತ ರಸ ಸೃಷ್ಟಿ ಮಾಡಬೇಕು, ಇದರೊಳಗಿರುವಂತ ಜೀವಾಣುಗಳು ನಿರ್ಧಾರ ಮಾಡಿ ಆ ರಸ ಸೃಷ್ಟಿ ಮಾಡಿ ಮ್ಯಾಕ್ ಕಳಿಸ್ತು ಅದನ್ನ ತಿಂದು ಕುಳ್ಳವ ಅಲ್ಲೇ ಸತ್ತು ಹೋಗ್ಬಿಡ್ತಾವ. ಇದೊಂದು ಅದ್ಭುತ ವಿಶ್ವ ಇತ್ತು, ನಿಮ್ಗೇನು ಅದ್ಭುತ ವಿಶ್ವ ಇದು. ಅದರ ಸಲುವಾಗಿ ಆ ಪದ್ಧತಿಯಲ್ಲಿ ಇದಕ್ಕೇನು ರಕ್ತ ರೂಪ ಎತ್ತಂಗಲ್ರಿ ನೀವೆಲ್ಲ ಇದ್ರಾಗ ಬಹಳ ಮಂದಿ ನನಗನಿಸಿದ ಮಟ್ಟಿಗೆ ಅಡಿಕೆ ತೋಟದವರದಿರು ಆಮೇಲೆ ಭತ್ತದ ಗದ್ದೆಯವರದಿರಿ, ನಿಮ್ಗಿಬ್ಬರಿಗೆ ಬಹಳ ಅನುಕೂಲ ಇತ್ತದು. ಆಮೇಲೆ ಉಳಿದು ಯಾವುದೇ ತೋಟ ಇರಲಿ ತರಕಾರಿನೇ ಇರಲಿ ಏನೇ ಇರಲಿ ಅವರೆಲ್ಲರೂ ಇದನ್ನು ಬಳಸಬಹುದು. ಆಮೇಲೆ ನಿಮ್ಮ ಮನೆಯೊಳಗೆ ಒಂದು ಹಸು ಇತ್ತು ಅಂತಂದ್ರ ಆ ಹಸುವಿನ ಸಗಣಿಯಿಂದ ನಿಮ್ಮ ಮನೆಯಲ್ಲೇ ಭಸ್ಮಗಳನ್ನು ತಯಾರು ಮಾಡ್ಬೋದು. ಹೇಗ್ ಮಾಡ್ಬೋದು ಅಂತ ನಿಮ್ಗೆ ಮಾಡಕ್ ಹೇಳ್ತೀನಿ, ನೀವು ಮತ್ತೆ ಏನಿಲ್ರಿ ಅಲ್ಲಿ ಸಿಗ್ತಾವು ಇಲ್ಲಿ ಸಿಗ್ತಾವೆ ಎಲ್ಲಿ ಹೋಗಕ್ ಹೋಗ್ಬೇಡ. ನಿಮ್ ಮನೆಯೊಳಗ ದನ ಸಗಣಿ ಹಾಕಿತ್ತು ಅಂತಂದ್ರ ಒಣಗಸ್ರಿ, ಒಣಗಿಸಿ ಸುಡ್ಬೇಕು ಅದನ್ನ. ಸುಡುದಂದ್ರ ಸುಡು ಹೊತ್ನಾಗ ದಗ ದಗ ದಗ ದಗ ಉರಿಬಾರ್ದು. ಒಂದೇನ್ ಮಾಡ್ರಿ ಪಾತ್ರೆ ತಗೊಳ್ರಿ, ಗಡಿಗೆ ಗಡಿಗೆ ಒಳಗ ಅವ್ನ ಹಾಕ್ರಿ ಇರ್ಲಿಲ್ಲ ಒಂದ್ ಸಣ್ಣ ತೆಗೆದೊಂದಿಷ್ಟು ತಗ್ಗಿನಾಗಿ ಇದನ್ನ ಹಾಕ್ರಿ, ಹಾಕಿ ಇದಕ್ ಬೆಂಕಿ ಹಚ್ಚಿ ಇದ್ರ ಮ್ಯಾಗ ಒಂದ್ ತಗಡ ಹಾಕ್ಬಿಡ್ರಿ. ಹೌದಾರ ಬರೇ ಹೊಗಿ ಬರ್ಬೇಕು, ಜಳ ಬರಬಾರ್ದು, ಕರ್ರದ ಬೂದಿ ಆಗ್ಬೇಕು ಅದ್ರ ಅಂದ್ರೆ ಅದಕ್ಕೆ ಇರ್ಲಿ ಅಂತ ಕರ್ರದ ಬೂದಿ ತಯಾರಾಗ್ಬೇಕು. ಆ ಬೂದಿ ಏನ್ ಮಾಡ್ರಿ, ನೀ ಒಂದು ಗಡಿಗೆ ತಗೋರಿ, ಅದಕ್ ಕಂಠಕ್ಕೊಂದು ಅರ್ಬಿ ಕಟ್ರಿ, ಬಟ್ಟೆ ಕಟ್ಟಿ ಬೂದಿ ಅದ್ರೊಳಗೆ ಹಾಕಿ ಒಂದ್ ಕೈಯಿಂದ ನೀರ್ ಬಿಟ್ಕೋತ ಕಲಸ್ಕೋತ ಕುಂದ್ರಿ, ಕೂತ್ರಿ ಅಂದ್ರ ಅದು ಮೆಲ್ಲಕ್ಕೆ ಎಲ್ಲ ಸೋಸಿ ಸೋಸಿ ಸೋಸಿ ಸೋಸಿ ಸೋಸಿ ಕೆಳಗೆ ಹೋಗ್ತವೆ. ಹೋದ ನಂತರ ಗಡಿಗೆ ತುಂಬಿತು ಅಂದ್ರೆ ಬಿಟ್ಬಿಡ್ರಿ, ಅದೊಂದ್ ಎರಡು ಗಂಟೆ ಒಳಗ ತಿಳಿ ನೀರೆಲ್ಲ ಮ್ಯಾಗ್ ಬರ್ತೈತಿ, ರಾಡ್ ಇದ್ದದೆಲ್ಲ ತೆಳಗ್ ಕುಂದಿರ್ತೈತಿ, ಆ ತಿಳಿ ನೀರೆಲ್ಲ ತೆಗೆದು ಹಾಕಿಬಿಡ್ರಿ. ತೆಗೆದು ಹಾಕಿ ಒಂದು ಗೋಣಿ ಚೀಲ ತಗೊಂಡು ಒಂದಿಷ್ಟಿಷ್ಟ ಅದ್ರೊಳಗಿನ ತಕ್ಕೋರಿ, ಆ ರಾಡ್ ಇರ್ತೈತಲ್ಲ ಆ ರಾಡ್ ಒಂದೆರಡು ಗಟ್ಟಿ ಆಗುತ್ತಾನ ಕೂಡ್ರಿ, ಗಟ್ಟಿ ಆದ್ಕೊಳ್ಳಿ ಒಂದಿಷ್ಟು ತಗೋರಿ, ತಗೊಂಡು ಆ ಚೀಲದ ಮ್ಯಾಗ ಹಿಂಗ್ ಇಟ್ಟು ಬಿಡ್ರಿ. ಆ ಚೀಲ ಏನ್ ಮಾಡ್ತೈತಿ, ನೀರ್ ಹೀರ್ಕೊತೈತಿ, ಅದ್ರೊಳಗಿನ ಎಲ್ಲ ನೀರ್ ಹೀರ್ಕೊಂತೈತಿ. ಹೀರ್ಕೊಂಡು ಕೂಡ್ಲೇ ನಿಮ್ಗೆ ಅನಿಸ್ತೈತಿ ಈಗ ನೀರ್ ಹೀರ್ಕೊಂಡೈತಂತ. ಅವಾಗ ಏನ್ ಮಾಡ್ರಿ, ಅದನ್ನ ಕೈಯಾಗ ತಗೊಂಡು ಒಂದು ಕಟ್ಟಿಗೆ ಪಟ್ಟಿ ತಗೋರಿ, ತಿಳುವಂತ ಪಟ್ಟಿ ತಗೊಂಡು ಹಿಂಗ ಹಿಂಗ ಹಿಂಗ ಹಿಂಗ ಇದಕ್ಕೆ ಆಕಾರ ಕೊಡಕ್ ಶುರು ಮಾಡ್ರಿ, ಹಿಂಗ್ ಸುತ್ತ ಹಿಂಗ್ ಪಡೆದ ಆಕಾರ ಕೊಡ ಕೊಟ್ಟು ಇದನ್ನ ಬಿಸಿಲಾಗಿಟ್ಟು ಒಣಗಿಸ್ರಿ. ಒಣಗಿಸಿದ ಕೂಡ್ಲೆ ಪೂರಾ ಒಣಗಿತಂತ ನಿಮ್ಗೆ ಅನಿಸ್ತೈತಲ್ಲ, ಅವಾಗ ಒಂದ್ ಸಣ್ಣ ತಗ್ ತೆಗೀರಿ, ಅಪ್ಪ ಮೊದ್ಲೇ ತೆಗ್ದಿದ್ರೆ ಸುಡಕ್ ಕುಳ್ ಸುಡಕ್ ತೆಗ್ದಿದ್ರಲ್ಲ ಬೆರಣೆ ಸುಡಕ್ ಅದೇ ತಗ್ನಾಗ ಒಂದೊಂದೂವರೆ ಕುಟ್ಟಿನ ತಗ್ ತೆಗಿರದ್ನ ತೆಗೆದು ಅದ್ರೊಳಗ ಒಣ ಸಗಣಿ ಹಾಕ್ರಿ, ಮತ್ತ ಆ ಬೆರಣೆ ತುಕುಡಿಗಳು ಇರ್ತಾವ ಅವನ್ನೆಲ್ಲ ಹಾಕ್ರಿ, ಎಷ್ಟು ಒಂದ್ ನಾಲ್ಕಾರು ಇಂಚ್ ಹಾಕ್ರಿ, ಹಾಕಿ ಅದ್ರ ಮೇಲೆ ಇದನ್ನ ಒಟ್ಟ ಒಂದ್ ಲೈನ್ ಇದು ಒಟ್ಟೆ ಆದ ಕೂಡಲೇ ಮತ್ತೊಂದ್ ನಾಲ್ಕು ಇಂಚ್ ಹಾಕ್ರಿ, ಮತ್ತೊಂದ್ ಲೈನ್ ಹೋದ್ರೆ ಕೊಟ್ರಿ, ಮತ್ತೊಂದ್ ನಾಲ್ಕಾರು ಇಂಚ್ ಹಾಕ್ರಿ, ಮತ್ತೆ ತೊಟ್ರಿ, ಮತ್ತೆ ಕೊನೆಗೆ ಮ್ಯಾಲೆಲ್ಲ ಹಾಕಿ ಬೆಂಕಿ ಹಚ್ಚಿಬಿಡ್ರಿ. ಈಗ ದಗದಾಗ ಊರು ನಡೀತೈತಿ. ಇದು ಹೆಂಗ್ ಕಾಯ್ಬೇಕು ಅಂತಂದ್ರ ನಿಮ್ ಇದ್ರೊಳಗ್ ಕಬ್ಬಣ ಕಾಯ್ದಿರ್ತೈತಲ್ಲ ಕೆಂಪಗ ಹಂಗಿದು ಕಾಯ್ತೈತೆ, ಕಾಯ್ತು ಅಂದ್ರೆ ಭಸ್ಮ ತಯಾರಾಯ್ತು. ಇನ್ ಇದನ್ನ ಕ್ರಿಯಾಗಟ್ಟಿ ಅಂತ ಮಾಡ್ಬೇಕಾಗಿತ್ತಂತಂದ್ರೆ ಇದನ್ನೇನ್ ಮಾಡ್ಬೇಕು, ಮತ್ತ ಕುಟ್ಟಬೇಕಿದ್ನು ಒಳ್ಳಾಗ ಹಾಕಿ ಒಡಿಬೇಕು, ಒಡದ್ ಮತ್ತ ಕುಟ್ಟಬೇಕು, ಮತ್ತ ಕುಟ್ಟಿ ಮತ್ತ ಅದ ಪ್ರೊಸೀಜರ್ ಮಾಡ್ಬೇಕು, ಮಾಡಿ ಮತ್ತ ಹಿಂಗ್ ಬಡದ್ ಇದ್ ಒಂದ್ ಆಕಾರ ಕೊಟ್ಟು ಇನ್ನೊಂದ್ಸಾರಿ ಸುಡ್ಬೇಕು. ಸುಟ್ರಿ ಅಂತಂದ್ರ ಈಗೇನ್ ಇದು ಕೈ ಪೌಡರ್ ಹತ್ತೈತಲ್ಲ ಒಟ್ಟ ಹತ್ತಂಗಿಲ್ಲ, ಅದಕ್ ಕ್ರಿಯಾಗಟ್ಟಿ ಅಂತ ಕರೀತಾರ. ಇದಕ್ಕ 25 ರೂಪಾಯಿ ಸಿಕ್ತಿತ್ತಂದ್ರ ಅದಕ್ಕೆ 75 ರೂಪಾಯಿ ಸಿಕ್ತು ಕ್ರಿಯಾಗಟ್ಟಿ. ಇವ್ ನಿಮ್ ಮನ್ಯಾಗ ಮಾಡ್ಕೋಬಹುದು ಎಲ್ಲರೂ, ಪ್ರತಿಯೊಬ್ಬರ ಮನಿ ಫ್ಯಾಕ್ಟರಿ ಆಗ್ಬೇಕಿದ್ರು. ಇದೇ ಗೋಮೂತ್ರದಿಂದ ಗೋಮೂತ್ರ ತಗೊಂಡು ಒಂದ್ 200 ಲೀಟರ್ ಬ್ಯಾರಲ್ಗೆ ಒಂದಿಷ್ಟು ಗೋಮೂತ್ರ ಪ್ರಮಾಣ ಐತಿ, ಆ ಪ್ರಮಾಣದ ಗೋಮೂತ್ರ ಮತ್ತು ಅದಕ್ ಪಿನಾಯಿಲ್ ಅಂತ ಒಂದ್ ಮಾರ್ಕೆಟ್ ನಲ್ಲಿ ಒಂದು ಆಯಿಲ್ ಸಿಗುತ್ತೆ, ಅದನ್ನ ಎರಡೂ ಸೇರಿಸಿ ಏನು ಇಲ್ಲಿ ಇದನ್ನ ತಿರುಗಿಸೋದು ಅಷ್ಟೇ ಇದೆ, ಮಂಥನ ಮಾಡೋದು ಒಂದ್ 4-5 ತಾಸು ಮಂಥನ ಮಾಡಿ ಬಾಟ್ಲಿ ತುಂಬಿದ್ರಂತಂದ್ರ ಗೋನಾಯಿಲ್ ತಯಾರಾಗುತ್ತ, ಅಂದ್ರೆ ಪಿನಾಯಿಲ್ ತಯಾರಾಗ್ತದ. ಈ ಪಿನಾಯಿಲ್ ಐತಲ್ಲ ಕ್ರಿಮಿಕೀಟಗಳನ್ನ ನಾಶ ಮಾಡ್ತದ, ಆದ್ರ ನಿಮ್ ಟಾಯ್ಲೆಟ್ನ ಸೇಫ್ಟಿ ಟ್ಯಾಂಕ್ ನೊಳಗಿರುವಂತ ಕಲ್ಚರ್ ಏನಿರ್ತಾವ ಅವ್ರ ಹೊಲಸ್ತಿಂದ ಹಾಕುವಂತ ಕಲ್ಚರ್ ಅವುಗಳಿಗೇನು ಧಕ್ಕೆ ಮಾಡೋದಿಲ್ಲ. ಇದು ಇದ್ರ ವಿಶೇಷ. ನಿಮ್ ಮನೆಯೊಳಗ ಒಂದ್ ಹಸು ಇತ್ತು ಅಂತಂದ್ರ ನೀವು ಇಂಥದ್ದನ್ನ ಊರೊಳಗ ಮಾಡಿದ್ರೆ ಅಂತಂದ್ರೆ ಪ್ರತಿ ದಿವಸ ನಿಮ್ಗೆ ಹಾಲು ಕೊಡಬೇಕಾಗಿಲ್ಲ, ಹಸುವಿನ ಮೂತ್ರದಿಂದ ಹಾಲಿಗಿಂತಲೂ ಎತ್ತರ ಸಿಗ್ತೈತಿ. ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ದೇಶ ಉಳಿಬೇಕಾಗಿತ್ತು ಅಂದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆ ಭೂಮಿ ಅವ್ರ ಕೈಯೊಳಗೆ ಕೊಡ್ಬೇಕಾಗಿತ್ತು ಅಂತಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಂತರ ಕೊಡ್ತೀನಿ. ನಾ ಏನಂತೀನಿ, ನೀವು ಏನ್ ಮಾರಾಟ ಮಾಡಕ್ ಏನ್ ಮಾಡ್ತಿರಲ್ಲ, ಅದೇನ್ ನೀವು ಮಾಡ್ತೀರ ಮಾಡಿ, ನಿಮ್ ಮನಿ ಪೂರ್ತಕ್ಕೆ ಯಾಕೆ ತಗೊಂಡಕ್ಕ ಸಾವಯವ ಕೃಷಿ ನಾ ಈಗ ಹೇಳಿದ್ನಲ್ಲ, ಮಣ್ಣು ಸರಿಯಾಗಿ ಮಾಡ್ಕೋತೀನಿ. ಒಂದ್ ಅರ್ಧ ಎಕರೆಯಾರ ನಿಮ್ ಸಲುವಾಗಿ ಮಾಡ್ಕೊಂಡು ನಿಮ್ ಮನಿಗೆ ಬೇಕಾದದನ್ನೆಲ್ಲ ಬೆಳ್ಕೋ ಬೆಳ್ಕೊಂಡು ನೀವು ಅಷ್ಟು ಉಳಿರಿ, ಉಳ್ಳವ್ರ ಸತ್ರ ತಯಾರಿಸಲ್ಲ, ನಿಮ್ಗೇನ್ ಆಗ್ಬೇಕಾಗೈತಿ? ಹೌದಲ್ಲ, ನಿಮ್ಮ ಮಕ್ಕಳ ಅಲ್ಲಿ ಎಲ್ಲೇರ ಇರ್ತಾವ ಬೆಂಗಳೂರು, ಅವ್ ಸಾಯ್ಬೇಕಲ್ಲಿ, ನೀವಿದ್ರೆ ಸಾಕಲ್ಲ ವಿಚಾರ ಮಾಡುದೆ. ನಾವು ಉಳಿದ್ರೆ ಸಾಕ್ರಿ, ಉಳ್ದವ್ರು ತಗೊಂಡ್ ಏನ್ ಮಾಡುದು? ಈಗ ನಾನು ಹಂಗ ಅಂತೀನಿಪ್ಪ, ನೀವು ಅಷ್ಟ ಉಳಿರಿ, ತಾವಷ್ಟ ಉಳಿ ಸಲುವಾಗಿ ತಮ್ಮ ಮನೆಯೊಳಗ ತಮ್ಮ ಹೊಲದಾಗ ನಿಮ್ಮ ಇದಕ್ಕೆ ಎಷ್ಟು ಬೇಕಷ್ಟು ಅಲ್ರಿ, ನಿಮ್ ಮನೆಗೆ ಬೇಕಾಗೋ ತರಕಾರಿ ಎಷ್ಟು? ನಾವು ಇಂಥ ಒಂದು 500 ತೋಟ ಮಾಡಿಸಿವಿ ನಮ್ ಕೃಷಿ ವಿಜ್ಞಾನ ಕೇಂದ್ರದ ಜೊತೆ, ಎಷ್ಟು 3 ಗುಂಟೆ 5 ಗುಂಟೆ 7 ಗುಂಟೆ 10 ಗುಂಟೆ, ಅದರೊಳಗೆ ಏನಪ್ಪ ಒಂದ್ 10-20 ಬದ್ನಿ ಗಿಡ, ಒಂದ್ 10-20 ಟೊಮೆಟೊ, ಒಂದ್ 50 ಬೆಂಡಿ ಗಿಡ, ಆಮೇಲೆ ಮೆಣಸಿನ ಗಿಡ ಒಂದ್ 10-20, ಆಮೇಲೆ ಹಾಗಲ್ ಬಳ್ಳಿ ಒಂದ್ 4-6, ಹೀರಿ ಬಳ್ಳಿ ಒಂದ್ 4-6, ಪಡುವಲ್ಕಾಯಿ ಒಂದ್ 4-6, ಆಮೇಲೆ ಸೋರೆಕಾಯಿ ಒಂದ್ 4-6, ಆಮೇಲೆ ಅದ್ರ ಕೆಳಗಡೆ ಸೊಪ್ಪು, ಎಲ್ಲ ಸೊಪ್ಪುಗಳು ಹಸಿರು ಸೊಪ್ಪುಗಳು ಒಂದ್ 4-6 ಪಟ್ಟಾರ, 33 ಅಂದ್ರೆ ಒಂದ್ ಗುಂಟೆ. ಒಂದ್ ಗುಂಟೆದಾಗ 9 ಮಡಿ ಆಗ್ತಾವ, ದೊಡ್ಡ ದೊಡ್ಡ ಮಡಿಗಳು, 9 ಮಡಿಗೆ ಮಡಿ ಮ್ಯಾಗ ಇವ್ ಗಿಡಗಳು ಹತ್ರಿ, ಯಾವ್ದು ಇವ್ನ ಹತ್ರಿ, ಒಳಗಡೆ ಏನದಲ್ಲ, ಈರುಳ್ಳಿ ಹಾಕ್ರಿ, ಬೆಳ್ಳುಳ್ಳಿ ಹಾಕ್ರಿ, ಸೊಪ್ಪುಗಳನ್ನ ಹಾಕ್ರಿ, ಆಮೇಲೆ ಬಾರ್ಡರ್ ಅಂತ ಐತಲ್ಲ, ಬಾರ್ಡರ್ಗೆಲ್ಲ ಬಳ್ಳಿಗಳನ್ನ ಹಾಕ್ಬಿಡ್ರಿ, ಒಂದ್ 10-12 ಬಳ್ಳಿಗಳು ಹಾಕ್ರಿ, ವರ್ಷ ತುಂಬಾ ನಿಮ್ ಮನೆಗೆ ಬೇಕಾದದ್ದನ್ನ ಅಲ್ಲೇ ಬೆಳ್ಕೊ. ಇಷ್ಟರ ಮಾಡಕತ್ತೈತೋ ಇಲ್ಲೋ, ಏ ಯಾರ ಇದ್ರಿ ಹೇಳ್ರಿ, ನಾವ್ ಅವ್ರಿಗೆ ಹಣ ಕೊಡ್ತೀವಿ ನೋಡು ಅನ್ನೋ ಕಂಪನಿನೂ ಇದ್ರಾಗ ಐತಿ. ಏನ್ ಖರ್ಚು ಬರ್ತೈತಿ ನಾವು ಕೊಡ್ತೀವಿ, ಖರೆ ನಮಗ್ ಚಲೋದನ್ನ ಬೆಳೆದು ಕೊಡೋರು ಯಾರ ಇದ್ರ ನೋಡ್ರಿ, ಅದನ್ನು ನಾವು ನೋಡ್ಬೇಕು. ಇವ್ರು ಬರೇ ಇವ್ರು ಯಾಕೆ ಬದುಕ್ಯಾರ ಅಂದ್ರೆ, ಏನ ಮೃತ್ಯು ಬಂದಿಲ್ಲ ಅಂತ ಬದುಕ್ಯಾರ ಹೊರತು ಬದುಕಬೇಕಂತ ಬದುಕಿದವ್ರ ಅಲ್ಲ. ಯಾಕಾರ ಬದುಕಿವ ನೀ ಅಂತ, ಇನ್ನ ಅವ ಬಂದಿಲ್ರಿ ವಯ್ಯಾವ ಅದಕ್ಕೆ ದೀನಿ ಅಂದ್ ಏನ್ ಹೇಳು ಮತ್ತೆ. ದೇವ್ರ ಹಂಗ ಮಾಡ್ಬೇಡ. ಹಾ, ನಾವು ಅಮರ ಪಟ್ಟ ಕಟ್ಕೊಂಡು ಬಂದೀವಿ, ಅಮರ ಕಿರೀಟ ಧಾರಣೆ ಮಾಡ್ಕೊಂಡು ಬಂದೀವಿ, ನಮ್ನ ಯಾರು ಒಯ್ದಿಲ್ಲ. ಕೋವಿಡ್ ಬಂದು ಒಂದ್ ಕೈ ತೋರಿಸೈತಿ ಈಗ, ಇನ್ ಮತ್ತೊಂದು ಯಾವ್ದಾರು ಬಂದಿತ್ತು ಬರ್ಬೇಕಂತ ತಮ್ದೇನಿಲ್ಲ, ಅದು ಬಂದ್ರೆ ಏನೋ ಆಗಿರ್ಬಾರ್ದು. ಹಂಗ ನಾವಿರ್ಬೋದು, ನಮ್ಮೊಳಗಡೆ ನಮ್ ಒಬ್ಬರಿಗೆ ಏನೋ ಆಗ್ಲಿಲ್ಲ, ನಮ್ ಕೊಟ್ಟಿಗೆ ಸರ್ 2 ಮಂದಿ ಬಂದ್ರು ಹೋದ್ರು ಯಾರಿಗೇನೋ ಆಗ್ಲಿಲ್ಲ. ಬಹಳ ಮಂದಿ ಮನೆಯೊಳಗೆ ಅನುಭವ ಐತಿ, ಯಾರ್ಯಾರ ಮನೆಗಳೊಳಗೆ ಹಸುಗಳಿತ್ತು ಅವ್ರ ಮನೆಯೊಳಗೆ ಬಹಳ ಮಂದಿಗೆ ಅಪವಾದಾತ್ಮಕವಾಗಿ ಎಲ್ಲಾದ್ರೂ ಬಂದಿರ್ಬೋದು. ಕೋವಿಡ್ ಯಾರ ಮನೆಯಾಗೂ ತೊಂದರೆ ಮಾಡ್ಲಿಲ್ಲ ಅಂತವ್ರು, ಯಾರ ಮನೆಯಾಗ ಹಸುಗಳಿದ್ದು ಅದಕ್ಕ ತಾವು ಹಸುಗಳನ್ನ ಕಟ್ರಿ. ತಮ್ಮ ಮನಿ ಸಲುವಾಗಿ ಎಷ್ಟು ಬೇಕಷ್ಟೇ, ಒಂದ್ 10 ಗುಂಟೆ ಯಾಕಾಗೊಂದಕ್ಕ, ಅರ್ಧ ಎಕರೆ ಯಾಕಾಗೊಂದಕ್ಕ, ಅಥವಾ 1-2 ಎಕರೆ ನೀವು ಅಡಿಕೆ ತೋಟ ಆಗಿತ್ತು ಅಂದ್ರ ಇದನ್ ನೋಡ್ರಲ್ಲ, ಇದಕ್ಕೇನಕ್ಕತಿ ಇದು? ಈ ಗೋಕೃಪಾಮೃತ ಮಾಡ್ರಿ, ಒಂದಿಷ್ಟು ಏನ್ ಹೊಲ್ದಾಗ ಕಸ ಬಿದ್ದೈತಿ, ಆ ಕಸ ಎಲ್ಲ ಅಲ್ಲೇ ಬಿಟ್ಟು ನಮ್ಮ ಹತ್ರ ಬರ್ರಿ. ನಮ್ಮ ಮಡ್ದಾಗ ಆಗ್ಲೇ ಹೇಳಿದ್ರ ನಮ್ ನಾಗಭೂಷಣದವರು, ನಾವ್ 1 ಎಕರೆದಾಗ ಒಂದ್ ಪರಿವಾರ ಸುಖವಾಗಿ ಉಂಡು ಒಂದ್ 200 ಲಕ್ಷ ರೂಪಾಯಿ ಗಳಿಸಂಗ್ ಮಾಡಿದ್ರು. ನಮ್ಮಗಿಲ ಪರಿವಾರದಾಗ ಒಬ್ಬ ರೈತ ಅದ, ನಮ್ಮ ಅರ್ಧ ಎಕರೆಯೊಳಗೆ 2 ಲಕ್ಷ ರೂಪಾಯಿ ತಗೋತಾನ್ರಿ. ಅವ ಏನೂ ಇಲ್ಲಂದ್ರು ಒಂದ್ 10-12 ಪ್ರಕಾರ ಗಿಡಗಳನ್ನ ಹಾಕ್ಯಾನ, ಆ ಗಿಡದ ಕೆಳಗೆಲ್ಲ ಈ ಕಂದ ವರ್ಗಗಳನ್ನ ಬೆಳೆತಾನ. ಅಂದ್ರೆ ಏನು, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಆಮೇಲೆ ಶುಂಠಿ, ಆಮೇಲೆ ಆಲೂಗಡ್ಡೆ, ಗೆಣಸು, ಗದ್ರಿ, ಇಂಥವುಗಳನ್ನೆಲ್ಲ ಗಿಡದ ಕೆಳಗೆ ಬೆಳೆಯುವಂತವ. ಇವೆಲ್ಲ ನೆರಳಿನಲ್ಲಿ ಬರುವಂತ ಬೆಳೆಗಳಿವು ಕಂದ ವರ್ಗದು. ಆಮೇಲೆ ಅಕ್ಕಪಕ್ಕದಲ್ಲಿ ಬಳ್ಳಿಗಳನ್ನ ಹಾಕ್ಯಾನ, ಅವನ ಹೊಲದಲ್ಲಿ ಸಪೋಟ ಹಾಕ್ಯಾನ, ಆಮೇಲೆ ಸೀತಾಫಲ ಹಾಕಿದ, ಆಮೇಲೆ ಪಪ್ಪಾಯಿ ಹಾಕಿದಾನ, ಆಮೇಲೆ ನಿಂಬೆ ಹಣ್ಣು. ನಿಂಬೆ ಹಣ್ಣು ವಾರಕ್ಕೇನು ಇಲ್ಲಂದ್ರು 700-800 ರೂಪಾಯಿ ನಿಂಬೆ ಹಣ್ಣು ಸಿಗ್ತಾವ, 12 ತಿಂಗಳು ನಿಂಬೆ ಹಣ್ಣು. ಇಂಥವು ಒಂದ್ 8-10 ಪ್ರಕಾರಕ್ಕಿಂತ ಹೆಚ್ಚು ಗಿಡಗಳು ಹಾಕ್ಯಾನ. ಅರ್ಧ ಎಕರೆ ಗಿಡಗಳನ್ನ ಹಾಕಿ ಬಾಳೆ ಹಾಕ್ಯಾನ. ಬಾಳೆನು ಹೆಂಗ್ರಿ, ಅಲ್ಲೇ ಗಿಡದ ಮೇಲೆ ಹಣ್ಣಾಗ್ತಾವ. ಹೆಂಗ ಹಣ್ಣಾಗ್ತಾವ ಅಂತಂದ್ ಮಾರಾಟ ಮಾಡ್ತಾನೆ, ತನಗೆ ಎಷ್ಟು ಬೇಕಾಗ್ತಿಂತಾನ ಉಳಿದದ್ದನ್ನ ಮಾರಾಟ ಮಾಡ್ತಾನೆ. ಅದ್ರ ಕೆಳಗ್ ಮಾತ್ರ ಇವನ್ನೆಲ್ಲ ಹಾಕೊಂಡು ಅವ್ನ ಮನಿಗೆ ಬೇಕಾದದ್ದನ್ನೆಲ್ಲ ತಗೊಂತಾನ, ಮತ್ತಷ್ಟು ಮಾಡಿದ್ನು ಮಾರಾಟ ಮಾಡ್ತಾನ. ವರ್ಷಕ್ಕೆ 2 ಲಕ್ಷ ರೂಪಾಯಿ ತಗೋತಾನ. ಬರ್ರಿ ನೀವು ನಮ್ಮ ಮಠದ ಪತ್ರದಾಗ ಅದನ್ನ ಅಲ್ಲೇ ತೋರಿಸ್ತೇನೆ ನಿಮ್ಗೆ. ರೈತನು ಇಂಥವ್ ನೂರಾರು ಜನ ನೂರಾರು ಪ್ರಯೋಗ ಮಾಡ್ಯಾರ, ನಮಗಿಂತಲೂ ಒಳ್ಳೆ ಪ್ರಯೋಗ ಮಾಡ್ಯಾರ. ನನಗೆ ಅದು ಸಂತೋಷ. ಅಂದ್ರೇನು, ಸ್ವಾಮಿಗಳು ಏನ್ ಪ್ರಯೋಗ ಮಾಡ್ಯಾರ ಅವ್ರಿಗಿಂತಲೂ ಅದ್ಭುತ ಪ್ರಯೋಗ ಮಾಡಿದಾರೆ ಬಹಳ ಜನ, ಇಲ್ಲಿನ ಈ ಭಾಗದಲ್ಲಿ ಮಾಡಿದಾರೆ ಬಹಳ ಜನ, ಇವ್ರಿಗೆ ಬಹಳ ಒಳ್ಳೆ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ತಾವು ಅಂತಹ ಪ್ರಯೋಗ ಧರ್ಮಿಗಳಾಗ್ಬೇಕು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದುವರೆಗೂ ಪಂಚಭೂತಗಳ ಸಮತೋಲನ ಕಾಪಾಡುವಲ್ಲಿ ನನ್ನ ಪಾಲು ಈ ಕುರಿತು ದಾವಣಗೆರೆ ಜಿಲ್ಲೆ ಹೆಬ್ಬಾಳ ಗ್ರಾಮದ ವಿರಕ್ತ ಮಠದಲ್ಲಿ ನಡೆದ ರೈತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಕನ್ನಿಶ್ರೀ ಅವರಿಂದ ಮಾಹಿತಿ ಭಾಗ 3 ಇದುವರೆಗೂ ಕೇಳಿದಿರಿ. ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ ಈ ಬ್ಯಾಂಕ್ ಡೇ. ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ ಈ ಬ್ಯಾಂಕ್ ಡೇ. ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ ಈ ಬ್ಯಾಂಕ್ ಡೇ. ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಾನಪದ ಗೀತೆಯನ್ನು. ಮೊದಲಿಗೆ ನೆನದೇವೇ ಕದನೆ ಕಾಣಸ್ತರಿಯ ಉದಿಯ ಕೇಳಿರಿಯ ತೆರ ಮಾಲೆಯ ಉದಿಯ ಕೇಳಿರಿಯ ತೆರ ಮಾಲೆ ಕೇಳಿರಿಯ ತೆರ ಮಾಲೆ ಉದಿಯ ಕೇಳಿರಿಯ ತೆರ ಮಾಲೆ ದೊಡ್ಡ ನಾನೆನದೇವೆ ಇದ್ದರ ಗ್ರಾಮದ ವಳಿಯೋನ ಇದ್ದರ ಗ್ರಾಮದ ಗ್ರಾಮದ ವಡಿಯೋನ ಗ್ರಾಮದ ವಡಿಯೋನ ಮಯ್ಯನ ದೊಡ್ಡ ನಾಮದೊಲೇ ನೆನ ದೇವೆಯ ದೊಡ್ಡ ನಾಮದೊಲೇ ನೆನ ದೇವೆಯ ಮೊದಲೇ ನೆನ ದೇವೆ ದೊಡ್ಡ ನಾಮದೊಲೇ ನೆನ ದೇವೆ ಗೋಪನಕ್ಕೆ ಆತನ ನೆನ ದೇವೆ ಸಾಸಳೆ ನಾಮದ ವಡಿಯೋನ ಸಾಸಳೆನಾಮದ ವಡಿಯೋನ ಸಾಸಳೆನಾಮದ ವಡಿಯೋನ ವಡಿಯೋ ಚೆಮ್ಮಯ್ಯನ ದೊಡ್ಡ ನಾಮದೊಲೇ ನೆನ ದೇವೆ ದೊಡ್ಡ ನಾಮದೊಲೇ ನೆನ ದೇವೆ ನಾಮದೊಲೇ ನೆನ ದೇವೆ ದೊಡ್ಡ ನಾಮದೊಲೇ ನೆನ ದೇವೇನ ದಂಟಾಗೆ ಎರವಾಳ್ನಂ ನ್ಯಾಲಿಗೆ ತೊಡರ ಬಿಡ ಸೌವ ನಾಲಿಗೆ ತೊಡರ ಬಿಡ ಸೌವಾಗೆ ತೊಡರ ಬಿಡ ಸೌವ ನ್ಯಾಲಿಗೆ ತೊಡರ ಬಿಡ ಸೌವೇನ ದಂಟಾಗೆ ಎರವಾಳ್ನಂ ಗಂಟಾಲ ತೊಡರ ಬಿಡ ಸೌವ ಗಂಟಾಲ ತೊಡರ ಬಿಡ ಸೌವಾಲ ತೊಡರ ಬಿಡ ಸೌವ ಗಂಟಾಲ ತೊಡರ ಬಿಡ ಸೌವ ಲುಚ್ಚೈದಾಳೆ ದಾರಿಲೆ ಸಮರಂತೆ ಕ್ವಾಣನ ಮೇಲೆ ಬರವಾಳೆ ಕ್ವಾಣನ ಮೇಲೆ ಬರವಾಳ ಮೇಲೆ ಬರವಾಳ ಕ್ವಾಣನ ಮೇಲೆ ಬರವಾಳ ಲುಚ್ಚೈದಾಳೆ ಮತ್ತೇನ ಕೊರಳಾಳೆ ಮಂಚನಲ್ಲಾಡೆ ನಗವಾಳ ಮಂಚನಲ್ಲಾಡೆ ನಗವಾಳ ನಲ್ಲಾಡೆ ನಗವಾಳ ಮಂಚನಲ್ಲಾಡೆ ನಗವಾಳಲ್ಲಾಡೆ ನಗವಾಳ ಕರೆಯವ್ವನ ಬಡಗ ಮುಂದಾಗೆ ಅರಿಯಾಳೆ ಬಡಗ ಮುಂದಾಗೆ ಅರಿಯಾಳೆ ಮುಂದಾಗೆ ಅರಿವಾಳೆ ಬಡಗ ಮುಂದಾಗೆ ಅರಿಯೋಳಾಗೆ ಆಕಸವೇ ಬೆಣ್ಣೆಯ ದೇವನ ಬೆನವಣ್ಣ ನಮಗದೇ ಬೆನವಣ್ಣ ನಮಗದೆಯ ಅದೇ ಬೆನವಣ್ಣ ನಮಗದೇ ಒಟ್ಟ ಸವೆ ಬೆಣ್ಣೆಯ ಅಟ್ಟೆ ಬೆನವಣ್ಣ ನಮಗದೆಯ ಅಟ್ಟೆ ಬೆನವಣ್ಣ ನಮಗದೆ ಬೆನವಣ್ಣ ನಮಗದೆಯ ಅಟ್ಟೆ ಬೆನವಣ್ಣ ನಮಗದೆಯ ಮಗ ಮಗ್ಗ ನಾಕೈದ ಹೆಗ್ಗಳ್ಳೆ ಸ್ವರಗೆ ಇವ ವೈವೆ ಹೆಗ್ಗಳ್ಳೆ ಸ್ವರಗೆ ಇವ ವೈವೆ ಗಣೇಶ್ವರಗೆ ಇವ ವೈವೆ ಗಣೇಶ್ವರಗೆ ಇವ ವೈವೆ ಕಣಗಾಲ ಹೋವ ಕೈ ತುಂಬ ನಾಕೈದ ಕಣಿವೆ ಏರಣಗೆ ಇವ ವೈವೆ ಕಣಿವೆ ಏರಣಗೆ ಇವ ವೈವೆ ಕೊಡವಳ ಸತ್ಯೋ ಬಾಲೆ ತುಂಬಮ್ಮ ಮನಕೆ ಮತಿ ಗಾಳ ತುಂಬಮ್ಮ ಮನಕೆ ಮತಿ ಗಾಳಮ್ಮ ಮನಕೆ ಮತಿ ಗಾಳ ತುಂಬಮ್ಮ ಮನಕೆ ಮತಿ ಮನಕೆ ಮತಿ ಗಾಳ ಮತಿ ಒಳ್ಳೆ ಮತಿ ಅಲಾಲೆ ಸಿವ ಬಂದ ಮತಿ ಅಲಾಲೆ ಬಂದ ಮತಿ ಅಲಾಲೆ ಸ ಶಿವ ದೇವ ಸತಿ ಕೊಡ ಸಂಗನ ಬಸವ ಇದ್ದೇವ ಕಲಶ ಎರಿ ಅಣ್ಣ ಇದ್ದೇವ ಕಲಶ ಎರಿ ದೇವ ಕಲಶ ಎರಿ ಅಣ್ಣ ಇದ್ದೇವ ಕಲಶ ಎರಿ ಕಲಶ ಎರಿ ಅಣ್ಣ ಮೆಬ್ಬರಿಗೆ ಸೇರಿದ್ದ ಪದನ ಬರ ಕೊಡ ಪದನ ಬರ ಕೊಡ ಸೇರಿದ್ದ ಪದನ ಬರ ಕೊಡ